ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ಕೇಳಿದ್ರೆ ನಮ್ಮ ನಾಡಿನಲ್ಲಿ ವೈವಿಧ್ಯಮಯವಾದ ಪುಷ್ಪಗಳನ್ನ ಕೃಷಿಕರು ಸಾಗುವಳಿ ಮಾಡ್ತಿದ್ದಾರೆ. ವಿಜಯಪುರದಿಂದ ಮೈಸೂರುವರೆಗೆ ನಾವು ನೋಡ್ತಾ ಬಂದರೆ ಮಲ್ಲಿಗೆ, ಸೇವಂತಿಗೆ, ಸುಗಂಧರಾಜ, ಕಾಕಡ, ಆಸ್ಟರ್ರು, ಜರ್ಬರ, ಆಂಥೂರಿಯಮ್ಮು, ಹೀಗೆ ಹತ್ತಾರು ರೀತಿಯ ಹೂಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತವೆ. ಕೆಲವೊಂದು ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಾಗ್ತಾ ಇದೆ. ಕೆಲವೊಂದು ಹೂಗಳನ್ನು ಮಾರುಕಟ್ಟೆಯಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ, ಆದರೆ ಅವು ಗಿಡಗಳಲ್ಲಿದ್ದರೆ ಮಾತ್ರ ಲಕ್ಷಣ. ಕೆಲವೊಂದನ್ನು ಮಹಿಳೆಯರು ಮುಡ್ಕೊಳ್ಳೋದಿಲ್ಲ. ಮಹಿಳೆಯರಿಗೆ ಬಹಳ ಪ್ರಿಯವಾದ ಹೂಗಳಲ್ಲಿ ಮಲ್ಲಿಗೆಯು ಒಂದು. ಮಲ್ಲಿಗೆಯ ಸುವಾಸನೆ, ಮಲ್ಲಿಗೆಯ ಆ ಚಂದವಾದ ನೋಟ, ಸುಗಂಧರಾಜದ ಸುವಾಸನೆ, ಗುಲಾಬಿಯ ಚಂದವಾದ ರಚನೆ, ಸೇವಂತಿಗೆಯ ಆಕರ್ಷಣೀಯವಾದ ಬಣ್ಣ, ಇವೆಲ್ಲವನ್ನ ಈ ನಿಸರ್ಗ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದೆ ಅಲ್ವಾ. ಗಿಡದಲ್ಲೇ ಹೂವಿದ್ದಾಗ ನೋಡಲಿಕ್ಕೆ ಅದರ ಸೌಂದರ್ಯವೇ ವಿಶೇಷವಾದುದು. ಕಿತ್ತ ಮರುಗಳಿಗೆಯಿಂದ ಅದರ ಅವನತಿ ಶುರುವಾಗ್ತದೆ, ಆದರೆ ಬೇಗ ಹಾಳಾಗುವುದಿಲ್ಲ. ಕೆಲವೊಂದು ಹೂಗಳು ಒಂದೆರಡು ಗಂಟೆ, ಒಂದೆರಡು ದಿನ ಅಥವಾ ಒಂದೆರಡು ವಾರಗಳ ತನಕ ಹಾಗೆ ಇರ್ತವೆ, ನಿಧಾನಕ್ಕೆ ಹಾಳಾಗ್ತವೆ. ಸುಗಂಧರಾಜದ್ದು ಒಂದು ರೀತಿಯ ಆಕಾರ, ಗುಲಾಬಿದ್ದು ಇನ್ನೊಂದು ರೀತಿ, ಆಂಥೂರಿಯಮ್ದು ಮತ್ತೊಂದು ರೀತಿ, ಮಲ್ಲಿಗೆ, ಆಸ್ಟರ್ರು, ಜರ್ಬರ, ಹೀಗೆ ಬೇರೆ ಬೇರೆ ಹೂಗಳ ಆಕಾರ, ಗಾತ್ರ, ಬಣ್ಣ ಇವನ್ನೆಲ್ಲ ನೋಡಿದ್ರೆ ಎಷ್ಟೊಂದು ವೈಶಿಷ್ಟ್ಯತೆ ಇದೆ ಅಲ್ವಾ. ಮದುವೆಗಳಲ್ಲಿ, ಇನ್ನು ಬೇರೆ ಬೇರೆ ಸಮಾರಂಭಗಳಲ್ಲಿ, ವೇದಿಕೆಯಲ್ಲಿ ಅಲಂಕಾರಕ್ಕಾಗಿ ಬಳಸುವ ಹೂಗಳಲ್ಲಿ ಆಸ್ಟರ್ ಮತ್ತು ಜರ್ಬರ ಪ್ರಮುಖವಾಗಿ ಕಾಣಿಸುತ್ತವೆ. ಅದರ ಜೊತೆಗೆ ಇತರೆ ಹೂಗಳು ಸೇರ್ಪಡೆ ಆಗ್ತವೆ, ಆದರೆ ಆಸ್ಟರ್ ಮತ್ತು ಜರ್ಬರ ಅಗ್ರವಾಗಿ ನಮ್ಮ ಕಣ್ಣಿಗೆ ಕುಗ್ತವೆ. ಅವುಗಳ ವಿಶೇಷವಾದ ರಚನೆ, ಅವುಗಳ ದಳ ಜೋಡಣೆ, ಅವುಗಳಲ್ಲಿರುವ ವಿಭಿನ್ನವಾದ ಬಣ್ಣ, ಹೀಗೆ ಅವುಗಳ ಆಕರ್ಷಣೀಯವಾದ ನೋಟವನ್ನ ವೇದಿಕೆಯ ಅಲಂಕಾರಕ್ಕಾಗಿ ಬಳಕೆ ಮಾಡಿಕೊಂಡು ಎಷ್ಟೋ ಜನ ಆನಂದ ಪಡ್ತಾರೆ. ಹೂ ಮುಣಿದಾಗ ಮಹಿಳೆಯ ಲಕ್ಷಣವೇ ಬೇರೆ ಆಗ್ತಲ್ವ. ಸಭೆ ಸಮಾರಂಭಗಳಿಗೆ ಸಿದ್ಧತೆ ಮಾಡಿಕೊಂಡು ಹೊರಡುವಾಗ ಮಹಿಳೆಯರು ಹೂಗಳನ್ನು ಮುಟ್ಕೊಳ್ಳೇಬೇಕು. ಆ ರೀತಿಯ ಸಂಪ್ರದಾಯ ನಮ್ಮದು. ರೈತ ಬಾಂಧವರೇ, ಬಹಳಷ್ಟು ಗಿಡಗಳಲ್ಲಿ, ಮರಗಳಲ್ಲಿ ಹೂಗಳು ಕಾಣಿಸುತ್ತವೆ. ಎಷ್ಟೋ ಮರಗಿಡಗಳಲ್ಲಿ, ಎಷ್ಟೋ ಸಸ್ಯಗಳಲ್ಲಿ ಮೂಡುವ ಹೂಗಳು ಸುಂದರವಾಗಿ ಕಾಣೋದಿಲ್ಲ, ಆದರೆ ಅವು ನೀಡುವ ಫಲ ನಮಗೆ ಆಹಾರವಾಗ್ತದೆ. ಎಷ್ಟೋ ಹೂಗಳಿಂದ ಬೀಜಗಳ ಸೃಷ್ಟಿ ಆಗೋದಿಲ್ಲ, ಹಣ್ಣುಗಳು ಸಹ ನಮಗೆ ಸಿಗೋದಿಲ್ಲ, ಆದರೆ ಆ ಹೂವಿನ ಸೌಂದರ್ಯವೇ ನಮಗೆ ಇಷ್ಟವಾಗ್ತದೆ. ಹೀಗೆ ಎಲ್ಲ ಹೂಗಳಿಂದ ಫಲ ಸಿಗೋದಿಲ್ಲ, ಎಲ್ಲ ಫಲಗಳು ಹೂಗಳಿಂದ ಮೂಡೋದಿಲ್ಲ. ಹೂಗಳಿಗೂ ದುಂಬಿಗಳಿಗೂ ಪಕ್ಷಿಗಳಿಗೂ ಹತ್ತಿರದ ನಂಟು. ಎಷ್ಟೋ ಸಣ್ಣ ಸಣ್ಣ ಪಕ್ಷಿಗಳು ಹೂಗಳಿಗೆ ಮುತ್ತಿ ಅವುಗಳಿಂದ ಸಿಹಿಯಾದ ದ್ರವವನ್ನು ಪಡೆದುಕೊಳ್ತವೆ, ಪರಾಗಸ್ಪರ್ಶಕ್ಕೂ ನೆರವಾಗ್ತವೆ. ಅನೇಕ ರೀತಿಯ ಕೀಟಗಳು, ವಿಶೇಷವಾಗಿ ಜೇನುನೊಣ, ಚಿಟ್ಟೆಗಳು, ಪತಂಗಗಳು ಮತ್ತಿತರ ಕೀಟಗಳು ಹೂಗಳಿಗೆ ಸ್ಪರ್ಶಿಸಿ ಪರಾಗಸ್ಪರ್ಶ ಮಾಡಿ ತಾವು ಪ್ರಯೋಜನವನ್ನು ಮಾಡಿಕೊಳ್ತವೆ. ಈ ಹೂವಿನ ಲೋಕ ಬಹಳ ದೊಡ್ಡದು. ಹೂಗಳ ಅಧ್ಯಯನಕ್ಕಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ಆಳವಾಗಿ ಅಧ್ಯಯನ ಮಾಡುತ್ತಿದೆ. ಹೂವಿನ ಬೆಳೆಗಳ ಸಾಗುವಳಿ ಕುರಿತಂತೆ ಪಾಠಗಳು ಇದ್ದಾವೆ. ಅನೇಕ ಸಂಘ ಸಂಸ್ಥೆಗಳು ಹೂವಿನ ಬೀಜಗಳ ಉತ್ಪಾದನೆಯಲ್ಲಿ ನಿರತವಾಗಿದ್ದಾವೆ. ಹಾಗೆ ಬಹುತೇಕ ನರ್ಸರಿಗಳಲ್ಲಿ ಹೂವಿನ ಗಿಡಗಳು ಮಾರಾಟವಾಗ್ತಾ ಇರ್ತವೆ. ಮಾರಾಟ ಮಾಡೋರು ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಹಣ್ಣೆರೆ ಚಿಗುರಿದಾಗ ಈ ಚಿತ್ರದ ಹಾಡು ಈಗ. ಹಾಡಿದ್ದಾರೆ ಪಿ ಸುಶೀಲ, ಸಂಗೀತ ಎಂ ರಂಗರಾವ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್. ಚೆಲುವೆಲ್ಲ ನಂದೆಂದಿತು, ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೇ ತಾನೆಂದಿತು, ಚೆಲುವೆಲ್ಲ ನಂದೆಂದಿತು. Thank you. ರೈತು ಬಂದವರೇ, ಸಿರಿಧಾನ್ಯಗಳ ರಾಜ ರಾಗಿ. ರಾಗಿಯಲ್ಲಿ ಅಕ್ಕಿಗಿಂತ ಉತ್ತಮ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದಾವೆ. ದುಡಿಯುವ ಜನಕ್ಕೆ ರಾಗಿ ಶ್ರೇಷ್ಠವಾದ ಆಹಾರ. ಅನೇಕ ಕಾಯಿಲೆಗಳನ್ನು ದೂರ ಇಡಲಿಕ್ಕೂ ನೆರವಾಗ್ತದೆ. ರಾಗಿಯಲ್ಲಿ ಹತ್ತಾರು ತಳಿಗಳಿದ್ದಾವೆ. ನಾಡ ತಳಿಗಳನ್ನು ಇವತ್ತು ರೈತರು ಸಂರಕ್ಷಣೆ ಮಾಡಿಕೊಂಡು ಬೆಳೀತಿದ್ದಾರೆ, ಬಳಸ್ತಿದ್ದಾರೆ. ವಿಜ್ಞಾನಿಗಳು ಸಂಶೋಧಕರು ರಾಗಿಯಲ್ಲಿ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಟ್ಟಾರೆ ರಾಗಿ ಶ್ರೇಷ್ಠವಾದ ಬೆಳೆ. ಆಹಾರದ ದೃಷ್ಟಿಯಲ್ಲಿನೂ ಇದು ಅತ್ಯುತ್ತಮವಾದುದು ಅಂತನ್ಕೊಂಡು ಉಲ್ಲೇಖವಾಗಿದೆ. ಆದರೆ ಕೆಲವೊಬ್ಬರಿಗೆ ರಾಗಿ ಸೇವನೆ ಹಿತವಾಗುವುದಿಲ್ಲ. ಹೊಟ್ಟೆ ಕಟ್ಟುತ್ತೆ, ಬೇದಿ ಆಗುತ್ತೆ, ಅಥವಾ ಮಲಬದ್ಧತೆ ಆಗುತ್ತೆ, ಹೀಗೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾತಾಡೋದಿದೆ. ಕೆಲವೊಬ್ಬರು ಮುದ್ದೆ ತಿನ್ನೋದೇ ಕಷ್ಟ, ನಮಗೆ ಅಭ್ಯಾಸನೇ ಇಲ್ಲ ಅಂತ ಅಂದ್ಕೊಂಡು ಮುದ್ದೆ ಸೇವನೆಯ ರುಚಿಯನ್ನೇ ನೋಡಿಲ್ಲ. ನುಂಗಬೇಕಲ್ಲ, ಮುದ್ದೆಯಿಂದ ಬೆಂದ ಹಿಟ್ಟನ್ನು ಪ್ರತ್ಯೇಕ ಮಾಡಿ ಆ ತುಂಡು ತುಂಡು ಮುದ್ದೆಯನ್ನು ನುಂಗೋಕೆ ಎಷ್ಟೋ ಜನಗಳಿಗೆ ಆಗೋದಿಲ್ಲ ಅಂತ ಅಂದ್ಕೊಂಡು ಹೆದರ್ತಾರೆ, ಇಷ್ಟನ್ನು ಪಡೋದಿಲ್ಲ. ಆದರೆ ಇದರ ರುಚಿಯನ್ನು, ಮಹತ್ವವನ್ನು, ಇದರ ವಿಶೇಷತೆಯನ್ನು ಕಂಡವರು ಬಿಡೋದಿಲ್ಲ. ದೊಡ್ಡ ದೊಡ್ಡ ತುಂಡುಗಳಾಗಿ ಮಾಡಿ ಅದನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡು ಸಾರಿನೊಂದಿಗೆ ಸೇರಿಸಿ ಸವಿಯೋದಿದೆ. ಮುದ್ದೆ ಗಟ್ಟಿಯಾದಷ್ಟು ಅದು ನಿಧಾನಕ್ಕೆ ಜೀರ್ಣ ಆಗುತ್ತೆ, ಬೇಗ ಹಸುವಾಗುವುದಿಲ್ಲ ಅಂತ ಅಂದ್ಕೊಂಡು ಅನುಭವಿಗಳು ಹೇಳೇ ಹೇಳ್ತಾರೆ. ಒಂದು ಬಿಗಿಯಾದ ಮುದ್ದೆಯನ್ನು ಬೆಳಗ್ಗೆ ಊಟ ಮಾಡ್ಕೊಂಡು ಹೋದರೆ ಸಂಜೆ ತನಕ ಶ್ರಮಪಟ್ಟರು ಕೆಲಸಗಳನ್ನು ಮಾಡಿದ್ರೂ ನಮ್ಮ ದೇಹ ನಲುಗೋದಿಲ್ಲ, ಹಸಿವು ಆಗೋದಿಲ್ಲ, ನೀರಡಿಕೆನೂ ಅಷ್ಟಕ್ಕಷ್ಟೇ ಅಂತ ಅಂದ್ಕೊಂಡು ಮಾತಾಡೋದಿದೆ. ಶ್ರಮಜೀವಿಗಳಿಗೆ ಮುದ್ದೆ ತುಂಬ ಒಳ್ಳೆಯ ಆಹಾರ ಅಂತ ಅಂದ್ಕೊಂಡು ಈಗಲೂ ಎಷ್ಟೋ ಜನ ಸ್ಪಷ್ಟವಾಗಿ ಹೇಳೋದಿದೆ. ರಾಗಿ ರೊಟ್ಟಿ ಸಹ ಉತ್ತಮವಾದ ಆಹಾರ. ಕೆಲವೊಬ್ಬರು ಹೇಳ್ತಾರೆ ಮುದ್ದೆಗಿಂತ ರಾಗಿ ರೊಟ್ಟಿ ಒಳ್ಳೆಯದು, ಅದು ಬಾಯಲ್ಲಿ ಜಡಿಮೆ ಜಡಿಮೆ ನಿಧಾನಕ್ಕೆ ಒಳಗಡೆ ಹೋಗುತ್ತೆ, ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಮುದ್ದೆಗಿಂತ ಇನ್ನಷ್ಟು ಉತ್ತಮವಾದದ್ದು ರೊಟ್ಟಿ ಅಂದ್ಕೊಂಡು ಉಲ್ಲೇಖ ಮಾಡೋದಿದೆ. ಇನ್ನೂ ಕೆಲವೊಬ್ಬರು ಗಟ್ಟಿಯಾದ ರೊಟ್ಟಿಗಳನ್ನು ಮಾಡಿಕೊಂಡು ವಾರ 15 ದಿನ ತಿಂಗಳ ತನಕ ಇಟ್ಕೊಂಡು ಬಳಕೆ ಮಾಡಿಕೊಳ್ಳೋದಿದೆ. ಖಾರದ ರೊಟ್ಟಿ ಪ್ರಯಾಣಕ್ಕೆ ಅನುಕೂಲ. 4-6 ದಿನಗಳ ಕಾಲ ಪ್ರಯಾಣ ಮಾಡುವಾಗ ದಿನ 2-4 ರೊಟ್ಟಿಗಳನ್ನು ತಿನ್ನಬಹುದು, ಅದಕ್ಕೆ ಮತ್ತಿನೇನೋ ಸೇರಿಸ್ಕೊಳ್ಬೋದು. ಖಾರ ಇಲ್ಲದ ರೊಟ್ಟಿಯನ್ನು ಮಾಡಿಕೊಂಡು ಸಿಹಿಯೊಂದಿಗೆ ಸವಿಬೋದು. ಬರೀ ರಾಗಿ ಮುದ್ದೆ ರಾಗಿ ರೊಟ್ಟಿ ಅಲ್ಲ, ರಾಗಿಯಿಂದ ಅಂಬಲಿಯನ್ನು ಮಾಡಿಕೊಳ್ಬೋದು, ಹಾಗೆ ಅಕ್ಕಿ ಗಂಜಿಯೊಂದಿಗೆ. ರಾಗಿ ಹಿಟ್ಟನ್ನು ಸೇರಿಸಿ ಸವಿಯವರು ಕೊಡಗಿನಲ್ಲಿದ್ದಾರೆ, ಬೇರೆ ಕಡೆಯೂ ಕಾಣಿಸಿಕ್ತಾರೆ. ರಾಗಿ ಪಾಯಸವನ್ನು ತಯಾರಿಸಿಕೊಂಡು ಸೇವನೆ ಮಾಡೋರಿದ್ದಾರೆ. ಇನ್ನು ಸಣ್ಣ ಮಕ್ಕಳಿಗೆ ರಾಗಿ ಮೊಳಕೆ ಮಾಡಿದ ಬಳಿಕ ಅದನ್ನು ಒಣಗಿಸಿ ಹುರಿಹಿಟ್ಟನ್ನು ಮಾಡಿ ಮಕ್ಕಳ ಆರೋಗ್ಯಕ್ಕೆ ತಪ್ಪದೆ ಕೊಡೋರು ಇದ್ದಾರೆ. ಸಣ್ಣವರಿದ್ದಾಗಲಿಂದ ರಾಗಿಯನ್ನು ಸೇವನೆ ಮಾಡಿದರೆ ಆರೋಗ್ಯ ಗಟ್ಟಿಯಾಗಿರುತ್ತೆ, ಅಷ್ಟು ಸುಲಭವಾಗಿ ಆರೋಗ್ಯ ಕೆಡೋದಿಲ್ಲ ಅಂತ ಅಂದ್ಕೊಂಡು ಮಾತಾಡೋದಿದೆ. ಹೀಗೆ ರಾಗಿ ತಿಂದವ ನಿರೋಗಿ ಅಂದ್ಕೊಂಡು ಆಗಾಗ್ಗೆ ನೆನಪು ಮಾಡಿಕೊಂಡು ಎಷ್ಟೋ ಜನ ತಪ್ಪದೆ ದಿನನಿತ್ಯ ರಾಗಿಯನ್ನು ಸೇವನೆ ಮಾಡೋರಿದ್ದಾರೆ. ರೈತರು ಸಹ ಎಷ್ಟೋ ಜನ ಪ್ರತಿ ವರ್ಷ ರಾಗಿಯನ್ನು ಬೆಳ್ಕೊಂಡೇ ಬೆಳ್ಕೊಳ್ತಾರೆ. ಹಿಂದಿನ ವರ್ಷ ಹೋದ ವರ್ಷ ಬೆಳೆದ ರಾಗಿ ತಮ್ಮ ಮನೆಯಲ್ಲಿದ್ರೂ ರಾಗಿ ಬೆಳೆದ್ರೆ ಅದು ನಮಗೆ ಶ್ರೇಷ್ಠ, ಏನೂ ಇಲ್ಲದ್ರೂ ರಾಗಿ ಅಂಬಲಿಯಿಂದಲೇ ಜೀವನ ಮಾಡಬಹುದು ಅಂತ ಅಂದ್ಕೊಂಡು ಆ ಬೈಕಲ್ಲೇ ಎಷ್ಟೋ ಜನ ಜೀವನ ಸಾಗಿಸೋದಿದೆ. ಸ್ವಲ್ಪ ಮಳೆ ಬಂದ್ರೂ ರಾಗಿ ಬೆಳವಣಿಗೆ ಆಗುತ್ತೆ, ಫಸಲು ನೀಡುತ್ತೆ. ಅಕ್ಕಿಗಿಂತ ರಾಗಿಯನ್ನು 4 ತಿಂಗಳ 4 ವರ್ಷಗಳ ಕಾಲ ಇಟ್ಟುಕೊಂಡು ಉಪಯೋಗಿಸ್ಕೊಳ್ಬೋದು. ಭತ್ತವನ್ನು 4-6 ವರ್ಷಗಳ ಕಾಲ ಹಾಗೆ ಇಟ್ಟು ಅಕ್ಕಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳುತ್ತಿರುವ ರೈತರು ಇದ್ದಾರೆ. ಆದರೆ ರಾಗಿಯನ್ನು ಹಾಗೆ ಇಟ್ಟು ಅದನ್ನು 4-6 ವರ್ಷಕ್ಕೆ 8-10 ವರ್ಷಗಳ ಕಾಲ ಕೆಡದಂತೆ ಇಟ್ಟು ಬಳಕೆ ಮಾಡ್ತಾ ಇರೋರು ಇದ್ದಾರೆ. ರಾಗಿಯ ಜೋಪಾಸನೆಗೆ ವಿಶೇಷವಾದ ಕಾಳಜಿ ಬೇಕಾಗಿಲ್ಲ, ನೀರಿನಂಶ ತಾಗಬಾರ್ದಷ್ಟೇ. ಉಳಿದಂತೆ ಬೆಚ್ಚನೆಯ ಪ್ರದೇಶದಲ್ಲಿ ಶೀತ ತಗಲ್ದಂಗೆ ಇಟ್ಕೊಂಡ್ರೆ ಅಷ್ಟು ಸುಲಭವಾಗಿ ರಾಗಿ ಹಾಳಾಗೋದಿಲ್ಲ, ಭತ್ತಕ್ಕಿಂತ ಬಾಳಿಕೆ ಬರುತ್ತೆ. ಮೇವು ಸಹ ಅಷ್ಟೇ, ರಾಗಿ ಮೇವು ದನಕರೆಗಳಿಗೆ ಅತ್ಯುತ್ತಮವಾದ ಆಹಾರ. ಹಸಿವು ಹುಲ್ಲು ಹಾಗೆ ಒಣಹುಲ್ಲು ಎರಡೂ ಸಹ ರಾಸುಗಳಿಗೆ ಪೌಷ್ಟಿಕಾಂಶವಿರುವ ಆಹಾರವಾಗ್ತದೆ. ದನಕರೆಗಳು ರಾಗಿ ಹುಲ್ಲನ್ನು ಭತ್ತದ ಹುಲ್ಲನ್ನು ಪ್ರತ್ಯೇಕವಾಗಿ ಹಾಕಿ ನೋಡಿ, ಮೊದಲು ಬಾಯಿ ಹಾಕೋದು ರಾಗಿ ಹುಲ್ಲಿಗೆ. ಇತರೆ ಪ್ರಾಣಿಗಳು ಪಕ್ಷಿಗಳು ಹಾಗೆ ರಾಗಿ ರೊಟ್ಟಿಯನ್ನು ಅಕ್ಕಿ ರೊಟ್ಟಿಯನ್ನು ಇಟ್ಟು ನೋಡಿ, ಮೊದಲು ತಿನ್ನೋದು ರಾಗಿ ರೊಟ್ಟಿಯನ್ನೇ. ಅಪರೂಪಕ್ಕೆ ಗೊತ್ತಿಲ್ಲದಂಗೆ ಅಕ್ಕಿ ರೊಟ್ಟಿ ತಿನ್ನಬಹುದು ಅಥವಾ ಜೋಳದ ರೊಟ್ಟಿಯನ್ನು ಸೇವನೆ ಮಾಡಬಹುದು. ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಮತ್ತು ಇತರೆ ಜೀವಿಗಳಿಗೆ ಗೊತ್ತಿದೆ ರಾಗಿ ಎಂಥದ್ದು ಅಂತ ಅಂದ್ಕೊಂಡು. ಹೀಗೆ ರೋಗಿಗೂ ಭೋಗಿಗೂ ರಾಗಿ ಉತ್ತಮವೇ ಅಂತ ಅಂದ್ಕೊಂಡು ಹಾಡನ್ನು ನೀವು ಕೇಳ್ತಾ ಇರ್ತೀರಿ. ಈಗ ರಾಗಿ ಬಗ್ಗೆ ಒಂದು ಹಾಡನ್ನು ಬಿತ್ತರಿಸಲಾಗ್ತಾ ಇದೆ. ಪುರಂದರದಾಸರು ರಚಿಸಿರುವ ಅಂತರಾಳದ ಚಿತ್ರದ ಹಾಡನ್ನು ಈಗ ಪ್ರಸಾರ ಮಾಡ್ತಿದ್ದೀವಿ. ಮೀರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ, ಸಂಗೀತ ಎಲ್ ವೈದ್ಯನಾಥನ್. ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕ ರಾಗಿ ತಂದೀರ್ಯಾ ಅನ್ನ ಛತ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾದ್ಯಗಳ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ್ಯ ಭಿಕ್ಷಕ ರಾಗಿ ತಂದೀರ್ಯ ರಾಗಿ ತಂದೀರ್ಯ ಭಿಕ್ಷಕ ರಾಗಿ ತಂದೀರ್ಯ ಬಿಟ್ಟವರಾಗಿ ಮಾತಾ ಪಿತರನ್ನು ಸೇರಿ ಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಪ್ರೀತಿಯ ಬಾಳನ್ನು ಮಾಡುವರಾಗಿ ಪ್ರೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ್ಯ ಭಿಕ್ಷಕರಾಗಿ ತಂದೀರ್ಯ ರಾಗಿ ತಂದೀರ್ಯ ಭಿಕ್ಷಕರಾಗಿ ತಂದೀರ್ಯ

ಆಧುನಿಕತೆಯಲ್ಲಿ ಬಹುತ್ವ ಸಂಸ್ಕೃತಿ ಮತ್ತೆ ಭಾಷೆನ ಉಳಿಸಿ ಬೆಳೆಸುವಂಗೆ ಹಾಕು. ಆ ನಿಟ್ಟಿನಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯಿಂದ ಹೊರತಂದಿರುವ ಅರೆಭಾಷೆ ಪದಕೋಶ ಮುಂದಿನ ಜನಾಂಗಕ್ಕೆ ಉಪಯುಕ್ತತ ವಿಶ್ರಾಂತ ಪ್ರಾಧ್ಯಾಪಕರಾದ ತಾಳ್ತಜೆ ವಸಂತ್ ಕುಮಾರ್ ಅವರು ಅಭಿಪ್ರಾಯಪಟ್ಟಳು. ಅಕಾಡೆಮಿಯ ವತಿಯಿಂದ ಹೊರತಂದಿರುವ ಅರೆಭಾಷೆ ಪದಕೋಶ ಪುಸ್ತಕನ ಭತ್ತದ ರಾಶಿಯಲ್ಲಿ ಬಿಡುಗಡೆ ಮಾಡಿ ಅವು ಮಾತಾಡಿದವು. ದಕ್ಷಿಣ ಕನ್ನಡ ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಅರೆಭಾಷೆ ಮಾತಾಡುವು ಜಾಸ್ತಿ ಸಂಖ್ಯೆಯಲ್ಲಿದ್ದು ಭಾಷೆ ಉಳಿದರೆ ಜನಾಂಗ ಸನ ಉಳಿಯಕ್ಕೆ ಸಾಧ್ಯ ಅಂತ ಹೇಳದು. ಆಚರಣೆ ಆರಾಧನೆ ಭಾವನೆಗ ಬೇರೆ ಬೇರೆ ಆಗಿದ್ದರೇನು ಮೂಲ ಭಾಷಾ ಸಂಸ್ಕೃತಿನ ಉಳಿಸಿ ಬೆಳೆಸಿಕೆ ಪ್ರಯತ್ನಿಸಕೂತ ಇವು ಹೇಳ್ದು. ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಗಜಗದ್ದೆವು ಮಾತಾಡಿ ಅಕಾಡೆಮಿನ ಮೂಲಕ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧಿಸಿದಂಗೆ ಸುಮಾರು ಕಾರ್ಯಗಳನ್ನ ಮಾಡಲಾಟ್ಟು ಆ ನಿಟ್ಟಲ್ಲಿ ಅರೆಭಾಷೆ ಪದಕೋಶ ಮಹತ್ವದ್ದು ಅಂತ ಹೇಳ್ದು. ಈ ಸಂದರ್ಭದಲ್ಲಿ ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷರಾದ ಹೊಸೂರು ರಮೇಶ್ ಜಯಪ್ಪ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಸುರ್ತಲೆ ಸೋಮಣ್ಣ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ತಾಳಗರಿಲಿದ್ದ ವಚನಗಳನ್ನ ಮನೆ ಮನೆಗೆ ಹೋಗಿ ಸಂಗ್ರಹಿಸಿ ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ದ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಕಾರ್ಯಕ್ಕೆ ಕನ್ನಡ ನಾಡು ಕೃತಜ್ಞ ಆಗಿದ್ದದೆ ಅಂತ ಕೊಡ್ಲಿಪೇಟೆ ಹಲಸಿನ ಮರ ಶ್ರೀಮತಿ ಗೌರಮ್ಮ ಶಾಂತಮಲ್ಲಪ್ಪ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಸೋಮಶೇಖರವು ಹೇಳಿದರು. ಜಿಲ್ಲಾಡಳಿತ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕೊಡ್ಲಿಪೇಟಿನ ಪ್ರಥಮ ದರ್ಜೆ ಕಾಲೇಜಲ್ಲಿ ಇಂದು ನಡೆದ ಡಾಕ್ಟರ್ ಫಾಗು ಹಳಕಟ್ಟಿಯವರ ಹುಟ್ಟಿದ ದಿನದ ನಿಟ್ಟಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ತಾಳೆಗರಿಲಿ ದಾಖಲಾಗಿದ್ದ ವಚನಗಳನ್ನ ಸಂಗ್ರಹಿಸಿ ಮುದ್ರಿಸಿ ಅಮೂಲ್ಯ ವಚನ ಭಂಡಾರನ ಕನ್ನಡ ನಾಡಿಗೆ ಕೊಟ್ಟೊಳೋತ ಇವು ನೆನಪಿಸಿಕೊಂಡು. ಈ ಸಂದರ್ಭ ಉಪನ್ಯಾಸಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಮಣಜೂರು ಮಂಜುನಾಥ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಹೀಗಾಗಿ ಈಶಾನ್ಯ ರಾಜ್ಯಗಳ ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡಿದ್ದು ಸುಮಾರು ಹಂದಿಗ ಸತ್ತು ಹೋಗಳು. ರಾಜ್ಯದಲ್ಲಿ ಹಂದಿ ಜ್ವರ ಬರದಂಗೆ ಮುನ್ನೆಚ್ಚರಿಕೆ ಕ್ರಮ ತಕೊಳ್ಳಲಾಟುತ್ತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಸುರೇಶ್ ಭಟ್ಟವು ಹೇಳಿದರು. ಆಫ್ರಿಕನ್ ಹಂದಿ ಜ್ವರ ಮನಸಂಗೆ ಬಾದುಲೆ, ಹಂಗಾಗಿ ಹೆದರುವ ಅಗತ್ಯ ಇಲ್ಲ. ಇದು ಸಾಕಿದ ಹಂಗೆ ಕಾಡು ಹಂದಿಗಳಲ್ಲಿ ವೈರಾಣುಗಳಿಂದ ಬರುವ ಸಾಂಕ್ರಾಮಿಕ ರೋಗ ಆಗಿದ್ದು ಈಗಾಗಲೇ ಕೇರಳದ ವೈನಾಡು ಪ್ರದೇಶದಲ್ಲಿ ಹಂದಿ ಜ್ವರದ ಪ್ರಕರಣ ಕಂಡುಬಂದಿದ್ದು ಮುನ್ನೆಚ್ಚರಿಕಾ ಕ್ರಮ ಆಗಿ ತಾತ್ಕಾಲಿಕವಾಗಿ ಹಂದಿಗಳ ಆಮದು ಮತ್ತೆ ರಫ್ತು ನಿಲ್ಲಿಸಲಾಟು, ಸಾಕಿದ ಹಂದಿಗ ಇದ್ದರೆ ಗೂಡುಗಳನ್ನ ಶುಚಿಯಾಗಿಟ್ಟು ಕ್ರಿಮಿನಾಶಕ ಬಳಸಿ ಸ್ವಚ್ಛ ಮಾಡಕ್ಕೂ ಜಿಲ್ಲೆಯ ಗಡಿ ಭಾಗದ ಎಲ್ಲಾ ಚೆಕ್ಪೋಸ್ಟ್ಗಳಲ್ಲಿ ಇಲಾಖೆಯ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದು ಎಲ್ಲಾ ತರದ ನಿಗಾ ವಹಿಸಲಾಟು ಅಂತ ಇವು ಹೇಳಿದವು. ಶಿಕ್ಷಕರು ಮಕ್ಕಳಲ್ಲಿ ಉತ್ತಮ ಕಲಿಕೆನೊಟ್ಟಿಗೆ ಅವು ಜೀವನದಲ್ಲಿ ಯಶಸ್ವಿಯಾಗಿ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಸೂಕ್ತ ಮಾರ್ಗದರ್ಶನ ಕೊಡಕೂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಕರೆ ಕೊಟ್ಟಳು. ಮಡಿಕೇರಿನ ಸಂತ ಮೈಕಲರ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಏರ್ಪಾಟು ಮಾಡಿದ್ದ ಪ್ರೌಢಶಾಲಾ ಶೈಕ್ಷಣಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 2021-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ 100% ಫಲಿತಾಂಶ ಪಡ್ಕೊಂಡ 60 ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಅಭಿನಂದನಾ ಪತ್ರ ಹಂಚಿಯು ಮಾತಾಡಿದವು. ಶಾಲಾ ಮಕ್ಕ ಒಳ್ಳ ಅಂಕ ತಕೊಂಡ ಮಾದರಿಯಲ್ಲಿ ಜೀವನದ ಪರೀಕ್ಷೆಯಲ್ಲಿ ಕೂಡ ಒಳ್ಳ ಸಾಧನೆ ಮಾಡುವ ನಿಟ್ಟಿನಲ್ಲಿ ಅವರಲ್ಲಿ ಕ್ರಿಯಾಶೀಲತೆ ಹಂಗೆ ಆತ್ಮಸ್ಥೈರ್ಯ ಬೆಳೆಸಿಕೆ ಶಿಕ್ಷಕರು ವಿಶೇಷ ಗಮನ ಹರಿಸಕುತ್ತ ಇವು ಹೇಳಿದವು. ಈ ಸಂದರ್ಭ ಡಿಡಿಪಿಐ ವೇದಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗ ಸೇರಿದಂತೆ ಶಿಕ್ಷಕರು ಮುಖ್ಯಪಟ್ಟು ಹಾಜರಿದ್ದರು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆನ ಹೊರಗೆ ತರುವ ಉದ್ದೇಶದಿಂದ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಕಲಾ ವೈಭವ ಉತ್ಸವನ ಆಯೋಜಿಸಲಾಯಿತು. ಆಗಸ್ಟ್ 6ಕ್ಕೆ ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಕಾರ್ಯಕ್ರಮ ನಡೆದಿದೆ. ಈ ಉತ್ಸವದ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾ ಮಹದೇವಯ್ಯ ಅವರು ಪ್ರತಿಭೆ ಮತ್ತೆ ಅವಕಾಶದ ಸಂಗಮ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಕಾರ್ಯಕ್ರಮ ನಡೆದಿದೆ. ವಿದ್ಯಾರ್ಥಿಗ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಪ್ರತಿಭೆನ ಅನಾವರಣಗೊಳಿಸಿಕೊಂಡು ಕೂತ ಹೇಳಿದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮೊ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950775. ಕರ್ನಾಟಕ ಸರ್ಕಾರದ ನರ್ಸಿಂಗ್ ಕೌನ್ಸಿಲಿಂಗ್ ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸಂಸ್ಥೆ ವಿರಾಜಪೇಟೆ. ಇಲ್ಲಿ ನರ್ಸಿಂಗ್ ತರಬೇತಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ದ್ವಿತೀಯ ಪಿಯು ಪಾಸ್ ಆಗಿರಬೇಕು. ಸಂಪರ್ಕಿಸಿ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ದೂರವಾಣಿ 0274256883, ಮೊಬೈಲ್ 9880995502 ಅಥವಾ 9591595370. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಈ ಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟಿ ಕುಡ್ ಫರ್ನಿಚರ್, ಕಾರೆಕಾಡ್, ನಾಪಗ್ಲು. ಜನಮನ ಗದ್ದಂತ ಕೊಡವ ಸಿನಿಮಾ ತೇಂಬಾಡು ಇದೇ ಜುಲೈ 31, ಆಗಸ್ಟ್ 1 ದಂಡ ಪಿಂಜ 4 ತಾರೀಕು ಪೊನ್ನಂಪೇಟೆ ಕೊಡವ ಸಮಾಜತ್ ಪಲಾಕ 11 ಮಜ್ಜನ ದಂಡರ 4 ಪಿಂಜ 20:30 ಗಂಟೆಗೆ ಪ್ರದರ್ಶನ ಕಂಡುಂಡು. ನಾಡ್ರ ಮಾಜನೆಲ್ಲ ಬಂತು ನೋಟಿತ್ ಒತ್ತಾಸೆ ತಾರಿಂದು ಕಟ್ಟಿತ್ತು ತೇಂಬಾಡು ಸಿನಿಮಾ ತಂಡ. ಅಂದಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9900-44051. ಇದೇ ಜುಲೈ 15 ಆಗಸ್ಟ್ 14 ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್, ತ್ವರೆ ಮಾಡಿ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ವಿರಾಜ್ಪೇಟೆಯಲ್ಲಿದೆ ಅಂಬಿಕಾ ಸಾಲಿಟೇರ್ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್. ಇಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ರೂಮ್ಸ್, ಪಾರ್ಟಿ ಹಾಲ್ ಲಭ್ಯ, ಕ್ಯಾಟರಿಂಗ್ ಸರ್ವಿಸ್ ಕೂಡ ಇದೆ. ಸಂಪರ್ಕಿಸಿ ಅಂಬಿಕಾ ಸಾಲಿಟೇರ್ ಹೋಟೆಲ್, ಮಲಬಾರ್ ರೋಡ್, ಮೀನ್ಪೇಟೆ, ವಿರಾಜ್ಪೇಟೆ. ಮೊಬೈಲ್ 9448217436 ಅಥವಾ 7760577586. ಮರೆನಾಡು ಪ್ರೌಢಶಾಲೆ ಬಿರುನಾಣಿ. ಈ ವಿದ್ಯಾಸಂಸ್ಥೆಯ ಮಹಾಸಭೆಯು ಆಗಸ್ಟ್ 1 ಸೋಮವಾರ ಪೂರ್ವಾಹ್ನ 11 ಅಧ್ಯಕ್ಷರಾದ ಶ್ರೀ ಕಾಳಿಮಾಡ ಜೆ ಹಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ನಾಡಿನ ವಿದ್ಯಾಭಿಮಾನಿಗಳೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿ ಕೋರಿದೆ. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ನೇಮಕವಾಗಿರುವ ನಾಪಂಡ ರವಿ ಕಾಳಪ್ಪ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಹಾಗೂ ಕೊಡಗಿನ ಕುಲದೇವರಾದ ಶ್ರೀ ಇಗ್ಗುತಪ್ಪ ಹಾಗೂ ಕಾವೇರಿ ಮಾತೆಯ ಆಶೀರ್ವಾದ ಇವರಿಗೂ ಹಾಗೂ ಇವರ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸಿದ್ದಾರೆ. ನೆರವಂಡ ಕಿರಣ್ ಬೆಳ್ಯಪ್ಪ, ಕವಿತಾ ಬೆಳ್ಯಪ್ಪ, ವಿಶಾಲ್ ಹಾಗೂ ವಿಕ್ರಮ್ ಹೊದ್ದೂರು ಗ್ರಾಮ, ಕೊಂಗಂಡ ಬೋಪಣ್ಣ, ಕೀರ್ತನ ಬೋಪಣ್ಣ, ತಿಮ್ಮಯ್ಯ ಹಾಗೂ ಮಿತಾಲಿ ಮಾಯಮುಡಿ ಗ್ರಾಮ. ನಿದರ ಸುದ್ದಿ. ಕಟ್ಟೆಮಾಡು ಗ್ರಾಮದ ಕಟ್ಟೆಮನೆ ದಿವಂಗತ ಸಣ್ಣಪ್ಪನವರ ಪುತ್ರ ಕಟ್ಟೆಮನೆ ಪಟ್ಟೆದಾರ ಗೋಪಾಲ್ ಅವರು 88 ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಕಟ್ಟೆಮನೆ ಪಟ್ಟೆದಾರ ಗೋಪಾಲ್ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ತಣ್ಣಿಮಾನಿ ಗ್ರಾಮದ ಎಚ್ ಬುಳ್ತಾ ಅವರ ಮಗ ಎಚ್ ಪಿ ಕುಮಾರ ಅವರು 37 ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಎಚ್ ಪಿ ಕುಮಾರ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಮೃತರ ಸ್ವಗೃಹ ತಣ್ಣಿಮಾನಿಯಲ್ಲಿ ನಡೆಯಲಿದೆ. ಬೆಟ್ಟಗೇರಿ ಗ್ರಾಮದ ಬಕ್ಕ ಕಡ್ಲೇರ ಪೂಣಚ್ಚ ಕುಮಾರ ಅವರು ತಮ್ಮ 54 ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಕಡ್ಲೇರ ಪೂಣಚ್ಚ ಕುಮಾರ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಾದಾಪುರ ಪಕ್ಕ ಮೋತುಕುಲು ಗ್ರಾಮದ ನಾಗಂಡ ಪೌತಿ ಮಾದಪ್ಪಂಡ ಮೂವು ಪೊನ್ನಪ್ಪ ರಮೇಶ್ ಹೆಂಗ 59 ಬಯತಿಲು ಇಂದು ವೈಪತ್ತು 4 ಮರಣಪಟ್ಟಿದ್ದು ನಾಗಂಡ ಪೊನ್ನಪ್ಪ ರಮೇಶ್ ಹೆಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನ ದಂಡ ಗಂಟರ ಮೇಲೆ ಸ್ವಗೃಹ ಮೋತುಕುಲ್ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ.